ನಿನ್ನ ತಾಯಿಯು ದುಶ್ಶೀಲೆಯಾಗಿರಲಿಲ್ಲ ಎನ್ನತೊಡಗಿದರು. ಆಗ ಮರಿಯಂ ಮಗುವಿನ ಕಡೆಗೆ ಇಶಾರ ಮಾಡಿದರು. ಆಗ ಜನರು, ಇದು ತೊಟ್ಟಿಲಲ್ಲಿ ಬಿದ್ದಿರುವಂತಹ ಒಂದು ಶಿಶು, ಇದರೊಡನೆ ನಾವೇನು ಮಾತನಾಡಬಹುದು ಎಂದರು. ಮಗು ಹೀಗೆ ಮಾತನಾಡತೊಡಗಿತು, ನಾನು ಅಲ್ಲಾಹನ ದಾಸ, ಅವನು ನನಗೆ ಗ್ರಂಥ ನೀಡಿದನು, ಪ್ರವಾದಿಯನ್ನಾಗಿ ಮಾಡಿದನು. وَجَعَلَنِي مُبَارَكًا أَيْنَمَا كُنْتُ وَأَوْصَانِي بِالصَّلَاةِ وَالزَّكَاةِ مَا دُمْتُ حَيًّا. ಮತ್ತು ನನ್ನನ್ನು ನಾನೆಲ್ಲಿದ್ದರೂ ಅನುಗ್ರಹೀತನಾಗಿರುವಂತೆ ಮಾಡಿದನು, ಮತ್ತು ನನ್ನ ಬಾಳಿನುದ್ದಕ್ಕೂ ನಮಾಜ್ ಮತ್ತು ಜಕಾತ್ ಪಾಲಿಸುತ್ತಿರಲು ಆಜ್ಞೆಯಿತ್ತನು. وَبَرًّا بِوَالِدَتِي وَلَمْ يَجْعَلْنِي جَبَّارًا شَقِيًّا. ನನ್ನನ್ನು ನನ್ನ ಮಾತೆಯ ಋಣಸಂದಾಯ ಮಾಡುವವನಾಗಿಸಿದನು, ಮತ್ತು ನನ್ನನ್ನು ಅಹಂಕಾರಿಯನ್ನಾಗಿಯೂ ದುಷ್ಟನನ್ನಾಗಿಯೂ ಮಾಡಿರುವುದಿಲ್ಲ. وَالسَّلَامُ عَلَيَّ يَوْمَ وُلِدتُّ وَيَوْمَ أَمُوتُ وَيَوْمَ أُبْعَثُ حَيًّا. ನಾನು ಜನಿಸಿದಾಗಲೂ ಸಾಯುವಾಗಲೂ ಜೀವಂತಗೊಳಿಸಿ ಎಬ್ಬಿಸಲ್ಪಡುವಾಗಲೂ ನನ್ನ ಮೇಲೆ ಶಾಂತಿಯಿದೆ. ذَلِكَ عِيسَى ابْنُ مَرْيَمَ قَوْلَ الْحَقِّ الَّذِي فِيهِ يَمْتَرُونَ. ಇವರೇ ಮರಿಯಮರ ಪುತ್ರ ಈಸಾ, ಇವರ ಬಗೆಗೆ ಜನರು ಸಂಶಯ ಪಡುತ್ತಿರುವುದರ ಸತ್ಯಾಂಶವಿದು. ಮಾ ಕಾನ ಲಿಲ್ಲಾಹಿ ಅನ್ ಯತ್ತಖಿದ ಮಿನ್ ವಲದಿನ್ ಸುಬ್ಹಾನಹ್ ಇದಾ ಕದಾ ಅಮ್ರಾ ಫಇನ್ನಮಾ ಯಕೂಲು ಲಹು ಕುನ್ ಫಯಕೂನ್. ಯಾರನ್ನಾದರೂ ಮಗನಾಗಿ ಮಾಡಿಕೊಳ್ಳುವುದು ಅಲ್ಲಾಹನಿಗೆ ಭೂಷಣವಲ್ಲ, ಅವನು ಪರಿಶುದ್ಧನು, ಅವನು ಏನಾದರೂ ಆಗಬೇಕೆಂದು ತೀರ್ಮಾನಿಸಿದರೆ ಆಗು ಎಂದು ಬಿಡುತ್ತಾನೆ, ಮತ್ತು ಅದು ಆಗಿಬಿಡುತ್ತದೆ. ಈಸಾ ಹೀಗೆ ಹೇಳಿದರು, ನಿಶ್ಚಯವಾಗಿಯೂ ಅಲ್ಲಾಹು ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ, ಆದುದರಿಂದ ನೀವು ಅವನ ದಾಸ್ಯ ಆರಾಧನೆಯನ್ನೇ ಮಾಡಿರಿ, ಇದುವೇ ನೇರ ಮಾರ್ಗ. فاختلف الأحزاب من بينهم فويل للذين كفروا من مشهد يوم عظيم. ಆದರೆ ಆ ಬಳಿಕ ವಿವಿಧ ಪಂಗಡಗಳು ಪರಸ್ಪರ ಭಿನ್ನಾಭಿಪ್ರಾಯ ತಾಳಲಾರಂಭಿಸಿದವು, ಆದುದರಿಂದ ಸತ್ಯ ನಿಷೇಧಿಗಳಿಗೆ ಅವರು ಕಾಣಲಿರುವ ಒಂದು ಮಹಾದಿನವು ವಿನಾಶಕಾಲವಾಗಿರುವುದು. أسمع بهم وأبصر يوم يأتوننا لكن الظالمون اليوم في ضلال مبين. ಅವರು ನಮ್ಮ ಮುಂದೆ ಹಾಜರಾಗುವಂದು ಅವರ ಕಿವಿಗಳು ಚೆನ್ನಾಗಿ ಆಲಿಸುತ್ತಿರುವು, ಮತ್ತು ಅವರ ಕಣ್ಣುಗಳು ಚೆನ್ನಾಗಿ ನೋಡುತ್ತಿರುವು, ಆದರೆ ಇಂದು ಈ ಅಕ್ರಮಿಗಳು ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿ ಬಿದ್ದಿರುತ್ತಾರೆ. ಓ ಪೈಗಂಬರರೆ, ಇವರು ಅಲಕ್ಷರಾಗಿರುವ ಹಾಗೂ ವಿಶ್ವಾಸವಿರಿಸದಿರುವ ಈ ಸ್ಥಿತಿಯಲ್ಲಿ ತೀರ್ಪು ನೀಡಲಾಗುವ ಹಾಗೂ ವಿಷಾದಿಸುವ ಹೊರತು ಯಾವ ಅನ್ಯ ಮಾರ್ಗವೂ ಕಾಣದಿರುವಂತಹ ಆ ದಿನದ ಬಗ್ಗೆ ಇವರನ್ನು ಎಚ್ಚರಿಸಿರಿ. ಇನ್ನ ನಹ್ನು ನರಿಸುಲ್ ಅರ್ಧ ವಮನ್ ಅಲೈಹಾ ವಇಲೈನಾ ಯುರ್ಜಾಉನ್. ಕಟ್ಟಕಡೆಗೆ ಈ ಭೂಮಿ ಹಾಗೂ ಇದರಲ್ಲಿರುವ ಸಕಲ ವಸ್ತುಗಳ ಉತ್ತರಾಧಿಕಾರಿಗಳು ನಾವೇ ಆಗಿರುವೆವು, ಮತ್ತು ಎಲ್ಲರೂ ನಮ್ಮ ಕಡೆಗೆ ಮರಳಿಸಲ್ಪಡುವರು. ವಾಜ್ಕುರ್ ಫಿಲ್ ಕಿತಾಬಿ ಇಬ್ರಾಹಿಮ ಇನ್ನಹು ಕಾನ ಸಿದ್ದೀಕನ್ ನಬಿಯಾ. ಈ ಗ್ರಂಥದಲ್ಲಿ ಇಬ್ರಾಹಿಮರ ಬಗ್ಗೆ ಪ್ರಸ್ತಾಪಿಸಿರಿ, ನಿಶ್ಚಯವಾಗಿಯೂ ಅವರೊಬ್ಬ ಸತ್ಯಸಂಧರೂ ಪ್ರವಾದಿಯೂ ಆಗಿದ್ದರು. إِذْ قَالَ لِأَبِيهِ يَا أَبَتِ لِمَ تَعْبُدُ مَا لَا يَسْمَعُ وَلَا يُبْصِرُ وَلَا يُغْنِي عَنكَ شَيْئًا. ಅವರು ತಮ್ಮ ತಂದೆಯೊಡನೆ, ಅಪ್ಪ, ಆಲಿಸಲಾಗದ, ನೋಡಲಾಗದ ಮತ್ತು ತಮ್ಮ ಯಾವ ಕೆಲಸಕ್ಕೂ ಬಾರದ ವಸ್ತುಗಳನ್ನು ತಾವೇಕೆ ಆರಾಧಿಸುತ್ತೀರಿ? ಯಾ ಅಬತಿ ಇನ್ನಿ ಕದ್ ಜಾಅನಿ ಮಿನಲ್ ಇಲ್ಮಿ ಮಾ ಲಂ ಯಾತಿಕ ಫತ್ತಬಿಅನಿ ಅಹ್ದಿಕ ಸಿರಾತನ್ ಸವಿಯ. ಅಪ್ಪ,

وَمِمَّنْ حَمَلْنَا مَعَ نُوحٍ وَمِنْ ذُرِّيَّةِ إِبْرَاهِيمَ وَإِسْرَائِيلَ وَمِمَّنْ هَدَيْنَا وَاجْتَبَيْنَا إِذَا تُتْلَى عَلَيْهِمْ آيَاتُ الرَّحْمَنِ خَرُّوا سُجَّدًا وَبُكِيًّا. ಈ ಪ್ರವಾದಿಗಳು ಅಲ್ಲಾಹನು ಅನುಗ್ರಹಿಸಿದವರಾಗಿದ್ದು ಆದಮರ ಸಂತತಿಯಿಂದಲೂ ನಾವು ನೂಹರೊಂದಿಗೆ ನಾವೆಯಲ್ಲಿ ಏರಿಸಿದ್ದವರ ಸಂತತಿಯಿಂದಲೂ ಇಬ್ರಾಹಿಮರ ಸಂತತಿಯಿಂದಲೂ ಇಸ್ರಾಯೀಲರ ಸಂತತಿಯಿಂದಲೂ ಆಗಿದ್ದರು. ಮತ್ತು ನಾವು ಸನ್ಮಾರ್ಗದರ್ಶನ ಮಾಡಿ ಪುನೀತರನ್ನಾಗಿಸಿದವರಲ್ಲೂ ಇವರಾಗಿದ್ದರು. ಇವರಿಗೆ ರಹಮಾನನ ವಚನಗಳನ್ನು ಓದಿ ಹೇಳಿದಾಗ ಇವರು ಅಳುತ್ತಾ ಸಾಷ್ಟಾಂಗವೆರಗುತ್ತಿದ್ದರು. فخلف من بعدهم خلف أضاعوا الصلاة واتبعوا الشهوات فسوف يلقون غيا. ಅವರ ಬಳಿಕ ಅಯೋಗ್ಯರಾದವರು ಅವರ ಉತ್ತರಾಧಿಕಾರಿಗಳಾದರು. ಅವರು ನಮಾಜನ್ನು ವ್ಯರ್ಥಗೊಳಿಸಿದರು ಮತ್ತು ದೇಹೆಚ್ಚೆಗಳನ್ನು ಅನುಸರಿಸಿದರು. ಆದುದರಿಂದ ಶೀಘ್ರದಲ್ಲೇ ಅವರು ಪಥಭ್ರಷ್ಟತೆಯ ಪರಿಣಾಮವನ್ನು ಅನುಭವಿಸಲಿರುವರು. ಇಲ್ಲ ಮನ್ ತಾಬ ವಆಮನ ವಅಮಿಲ ಸಾಲಿಹಂ ಫಔಲಾಯಿಕ ಯದಖುಲೂನಲ್ ಜನ್ನತ ವಲಾ ಯುಜ್ಲಮೂನ ಶೈಆ. ಆದರೆ ಪಶ್ಚಾತ್ತಾಪಪಟ್ಟವರು, ಸತ್ಯವಿಶ್ವಾಸ ಸ್ವೀಕರಿಸಿಕೊಂಡವರು, ಸತ್ಕರ್ಮ ಕೈಕೊಂಡವರು ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು ಮತ್ತು ಅವರ ಹಕ್ಕುಚ್ಯುತಿ ಕಿಂಚಿತ್ತೂ ಆಗದು. ಜನ್ನಾತಿ ಅದ್ನಿನ್ ಅಲ್ಲತಿ ವಅದ ಅರ್-ರಹ್ಮಾನ್ ಇಬಾದಹು ಬಿಲ್ ಗೈಬ್ ಇನ್ನಹು ಕಾನ ವಅದುಹು ಮಾತಿಯಾ. ಅವರಿಗಾಗಿ ರಹಮಾನನು ತನ್ನ ದಾಸರಿಗೆ ಪರೋಕ್ಷ ವಾಗ್ದಾನವಿತ್ತಿರುವ ಶಾಶ್ವತವಾದ ಸ್ವರ್ಗೋದ್ಯಾನಗಳಿವೆ ಮತ್ತು ನಿಶ್ಚಯವಾಗಿಯೂ ಈ ವಾಗ್ದಾನ ಪೂರ್ಣಗೊಂಡೇ ತೀರುವುದು. ಲಾ ಯಸ್ಮಾಉನ ಫೀಹಾ ಲಗ್ವನ್ ಇಲ್ಲಾ ಸಲಾಮಾ ವಲಹುಂ ರಿಜ್ಕುಹುಂ ಫೀಹಾ ಬುಕ್ರತನ್ ವಅಶಿಯಾ. ಅಲ್ಲಿ ಅವರು ಯಾವುದೇ ಅಸಭ್ಯ ಮಾತುಗಳನ್ನು ಆಲಿಸಲಾರರು. ಅವರು ಉತ್ತಮವಾದುದನ್ನೇ ಆಲಿಸುವರು. ಅವರಿಗೆ ಅವರ ಆಹಾರವು ಬೆಳಗು ಬೇಯುಗಳಲ್ಲಿ ನಿರಂತರ ಸಿಗುತ್ತಲೇ ಇರುವುದು. ತಿಲ್ಕಲ್ ಜನ್ನತುಲ್ ಲತಿ ನೂರಿತು ಮಿನ್ ಇಬಾದಿನಾ ಮನ್ ಕಾನ ತಕಿಯಾ. ಇದೇ ಆ ಸ್ವರ್ಗ, ನಾವು ನಮ್ಮ ದಾಸರಲ್ಲಿ ಧರ್ಮನಿಷ್ಠರಾಗಿದ್ದವನನ್ನು ಅದರ ವಾರೀಸುದಾರನನ್ನಾಗಿ ಮಾಡುವೆವು. ವಮಾ ನತನಜ್ಜಲು ಇಲ್ಲಾ ಬಿ ಅಮ್ರಿ ರಬ್ಬಿ ಲಹು ಮಾ ಬೈನ ಐದಿನ ವಮಾ ಖಲ್ಫನ ವಮಾ ಬೈನ ಝಾಲಿಕ ವಮಾ ಕಾನ ರಬ್ಬುಕ ನಸಿಯ. ಓ ಪೈಗಂಬರರೇ, ನಾವು ನಿಮ್ಮ ಪ್ರಭುವಿನ ಅಪ್ಪಣೆಯಿಲ್ಲದೆ ಇಳಿದು ಬರುವುದಿಲ್ಲ. ನಮ್ಮ ಮುಂದೆ, ನಮ್ಮ ಹಿಂದೆ ಮತ್ತು ಅವುಗಳ ನಡುವೆ ಏನೆಲ್ಲ ಇರುವುದೋ ಅವೆಲ್ಲವುಗಳ ಮಾಲಕನು ಅವನೇ ಮತ್ತು ನಿಮ್ಮ ಪ್ರಭು ಮರೆತು ಬಿಡುವವನಲ್ಲ. ಅವನು ಆಕಾಶಗಳ, ಭೂಮಿಯ ಮತ್ತು ಅವುಗಳ ನಡುವೆ ಇರುವ ಸರ್ವಸ್ವಗಳ ಪಾಲಕ ಪ್ರಭು. ಆದುದರಿಂದ ನೀವು ಅವನ ದಾಸ್ಯ ಆರಾಧನೆ ಮಾಡಿರಿ ಮತ್ತು ಅವನ ದಾಸ್ಯ ಆರಾಧನೆಯಲ್ಲೇ ಸ್ಥಿರವಾಗಿರಿ. ನಿಮ್ಮ ತಿಳುವಳಿಕೆಯಲ್ಲಿ ಅವನಿಗೆ ಸರಿಸಮಾನವಾದವನು ಯಾರಾದರೂ ಇದ್ದಾನೆಯೇ? ವಯಕೂಲುಲ್ ಇನ್ಸಾನು ಐದಾ ಮಾ ಮಿತ್ತು ಲಸೌಫ ಉಖ್ರಜು ಹಯ್ಯಾ. ನಾನು ಸತ್ತು ಹೋದ ಮೇಲೆ ನಿಜಕ್ಕೂ ಜೀವಂತಗೊಳಿಸಿ ತರಲ್ಪಡುವೆನೆ ಎಂದು ಮಾನವನು ಪ್ರಶ್ನಿಸುತ್ತಾನೆ. ಅವಲಾ ಯಜ್ಕುರುಲ್ ಇನ್ಸಾನು ಅನ್ನಾ ಖಲಕ್ನಾಹು ಮಿನ್ ಕಬ್ಲು ವಲಂ ಯಕು ಶೈಆ. ಮಾನವನು ಮೊದಲು ಏನೂ ಆಗಿಲ್ಲದಿದ್ದಾಗ ನಾವು ಅವನನ್ನು ಸೃಷ್ಟಿಸಿದ್ದುದು ಅವನಿಗೆ ನೆನಪಾಗುವುದಿಲ್ಲವೇ? ಫವರಬ್ಬಿಕ ಲನಹ್ಶುರನ್ನಹುಂ ವಶ್ಶಯಾತೀನ ಥುಮ್ಮ ಲನುಹ್ಧಿರನ್ನಹುಂ ಹೌಲ ಜಹನ್ನಮ ಜಿಥಿಯಾ. ನಿಮ್ಮ ಪ್ರಭುವಿನಾಣೆ, ನಾವು ಇವರೆಲ್ಲರನ್ನೂ, ಇವರ ಸಂಗಡ ಶೈತಾನರನ್ನೂ ಖಂಡಿತವಾಗಿಯೂ ಸುತ್ತುಗಟ್ಟಿ ಆ ಬಳಿಕ ನರಕದ ಸುತ್ತಲೂ ತಂದು ಇವರನ್ನು ಮುಗ್ಗರಿಸಿ ಬೀಳಿಸುವೆವು. ಅನಂತರ ಎಲ್ಲ ಗುಂಪುಗಳಿಂದಲೂ ರಹಮಾನನ ವಿರುದ್ಧ ಹೆಚ್ಚು ಉದ್ದಟನಾಗಿದ್ದ ಪ್ರತಿಯೊಬ್ಬನನ್ನು ಹೆಕ್ಕಿ ತೆಗೆಯುವೆವು. ಇವರ ಪೈಕಿ ನರಕದಲ್ಲಿ ತಳ್ಳಲ್ಪಡಲು

ಹಾಗಾದರೆ ನಿಮ್ಮಿಬ್ಬರ ಪ್ರಭು ಯಾರು ಮೂಸ? ಕಾಲ ರಬ್ಬುನಲ್ಲದಿ ಆತಾ ಕುಲ್ಲ ಶೈಇನ್ ಖಲ್ಕಹು ಸುಮ್ಮ ಹದ. ಮೂಸ ಉತ್ತರವಿತ್ತರು, ಪ್ರತಿಯೊಂದು ವಸ್ತುವಿಗೆ ಅದರ ಆಕೃತಿ ಪ್ರದಾನ ಮಾಡಿ ಆ ಬಳಿಕ ಅದಕ್ಕೆ ದಾರಿ ತೋರಿದವನೇ ನಮ್ಮ ಪ್ರಭು. ಕಾಲ ಫಮಾ ಬಾಲುಲ್ ಕುರೂನಿಲ್ ಊಲಾ. ಫಿರ್ಔನ್ ಹೇಳಿದನು, ಹಾಗಾದರೆ ಗತ ಪೀಳಿಗೆಗಳ ಸ್ಥಿತಿ ಏನಾಗಿತ್ತು? ಕಾಲ ಇಲ್ಮುಹಾ ಇಂದ ರಬ್ಬಿ ಫೀ ಕಿತಾಬಿನ್ ಲಾ ಯಧಿಲ್ಲು ರಬ್ಬಿ ವಲಾ ಯನ್ಸಾ. ಮೂಸಾ ಹೇಳಿದರು, ಅದರ ಜ್ಞಾನವು ನನ್ನ ಪ್ರಭುವಿನ ಬಳಿ ಇರುವ ಒಂದು ಗ್ರಂಥದಲ್ಲಿ ಸುರಕ್ಷಿತವಾಗಿದೆ, ನನ್ನ ಪ್ರಭು ತಪ್ಪುವುದೂ ಇಲ್ಲ ಮರೆಯುವುದೂ ಇಲ್ಲ. ಅಲ್ಲದಿ ಜಅಲ ಲಕುಮುಲ್ ಅರ್ಧ ಮಹ್ದಂ ವಸಲಕ ಲಕುಮ್ ಫೀಹಾ ಸುಬುಲಾ ವಅನ್ಸಲ ಮಿನಸ್ ಸಮಾಇ ಮಾಅನ್ ಫಅಖ್ರಜನಾ ಬಿಹಿ ಅಜ್ವಾಜನ್ ಮಿನ್ ನಬಾತಿನ್ ಶತ್ತಾ. ನಿಮಗಾಗಿ ಭೂಮಿಯನ್ನು ಹಾಸಿದವನು, ಅದರಲ್ಲಿ ನಿಮಗೆ ಸಂಚರಿಸಲು ದಾರಿಗಳನ್ನು ಮಾಡಿದವನು, ಆಕಾಶದಿಂದ ನೀರನ್ನು ಸುರಿಸಿದವನು, ಅನಂತರ ಅದರ ಮೂಲಕ ತರತರದ ಉತ್ಪನ್ನಗಳನ್ನು ಹೊರತಂದವನು ಅವನೇ. ನೀವು ತಿನ್ನಿರಿ ಮತ್ತು ನಿಮ್ಮ ಜಾನುವಾರುಗಳನ್ನು ಮೇಯಿಸಿರಿ, ನಿಶ್ಚಯವಾಗಿಯೂ ಬುದ್ಧಿವಂತರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಮಿನ್ಹಾ ಖಲಕ್ನಾಕುಂ ವಫೀಹಾ ನುಈದುಕುಂ ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ. ಇದೇ ಮಣ್ಣಿನಿಂದ ನಾವು ನಿಮ್ಮನ್ನು ಸೃಷ್ಟಿಸಿರುತ್ತೇವೆ, ಇದರೊಳಕ್ಕೆ ನಿಮ್ಮನ್ನು ಮರಳಿ ಒಯ್ಯುವೆವು, ಮತ್ತು ಇದರಿಂದಲೇ ನಾವು ನಿಮ್ಮನ್ನು ಪುನಃ ಹೊರತರುವೆವು. ವಲಕದ್ ಅರೈನಾಹು ಆಯಾತಿನಾ ಕುಲ್ಲಹಾ ಫಕಜ್ಜಬ ವಅಬಾ. ನಾವು ಫಿರ್ಔನನಿಗೆ ನಮ್ಮ ಎಲ್ಲ ನಿದರ್ಶನಗಳನ್ನು ತೋರಿಸಿದೆವು, ಆದರೆ ಅವನು ಸುಳ್ಳಾಗಿಸುತ್ತಲೇ ಹೋದನು ಮತ್ತು ನಿರಾಕರಿಸಿದನು. ಕಾಲ ಅಜಿಅ್ತನಾ ಲಿತುಖ್ರಿಜನಾ ಮಿನ್ ಅರ್ಧಿನಾ ಬಿಸಿಹ್ರಿಕ ಯಾ ಮೂಸಾ. ಅವನು ಹೀಗೆಂದನು, ಓ ಮೂಸಾ, ನೀನು ನಿನ್ನ ಜಾದುವಿನ ಬಲದಿಂದ ನಮ್ಮನ್ನು ನಮ್ಮ ದೇಶದಿಂದ ಹೊರಕಟ್ಟಲಿಕ್ಕಾಗಿ ಬಂದಿರುವೆಯೋ? ಫಲನಾತಿಯನ್ನಕ ಬಿಸಿಹ್ರಿಂ ಮಿತ್ಲಿಹ್ ಫಜ್ಅಲ್ ಬೈನನಾ ವಬೈನಕ ಮೌಇದನ್ ಲಾ ನುಖ್ಲಿಫುಹು ನಹ್ನು ವಲಾ ಅಂತ ಮಕಾನನ್ ಸುವಾ. ಸರಿ, ನಾವು ನಿನಗೆದರು ಅಂತಹದೇ ಜಾದುವನ್ನು ತರುತ್ತೇವೆ, ಸ್ಪರ್ಧೆ ಎಲ್ಲಿ ಮತ್ತು ಯಾವಾಗ ನಡೆಯಬೇಕೆಂದು ನಿರ್ಧರಿಸಿಕೋ, ನಾವಾಗಲಿ ನೀನಾಗಲಿ ಈ ಕರಾರನ್ನು ಉಲ್ಲಂಘಿಸಬಾರದು, ಬಹಿರಂಗ ಬಯಲಲ್ಲಿ ಮುಂದೆ ಬಾ. ಕಾಲ ಮೌಇದುಕುಂ ಯೌಮುಲ್ ಜೀನತಿ ವಅನ್ ಯುಹ್ಶರನ್ ನಾಸು ದುಹಾ. ಮೂಸಾ ಹೇಳಿದರು, ಉತ್ಸವದ ದಿನವು ಸ್ಪರ್ಧೆಗೆ ನಿಶ್ಚಯವಾಯಿತು ಮತ್ತು ಹೊತ್ತೇರಿದಾಗ ಜನರು ಒಟ್ಟು ಸೇರಲಿ. ಫಿರ್ಔನನು ಮರಳಿ ತನ್ನ ಎಲ್ಲ ತಂತ್ರಗಳನ್ನು ಒಟ್ಟುಗೂಡಿಸಿದನು ಮತ್ತು ಸ್ಪರ್ಧೆಗೆ ಬಂದು ಬಿಟ್ಟನು. ಕಾಲ ಲಹುಂ ಮೂಸಾ ವೈಲಕುಂ ಲಾ ತಫ್ತರು ಅಲಲ್ಲಾಹಿ ಕಜಿಬನ್ ಫಯುಸ್ಹಿತಕುಂ ಬಿಅಜಾಬ್ ವಕದ್ ಖಾಬ ಮನ್ ಇಫ್ತರಾ. ಮೂಸಾರು ತಕ್ಕ ಸಮಯದಲ್ಲಿ ವಿರೋಧಿ ಪಂಗಡವನ್ನು ಕರೆದು ಇಂತೆಂದರು, ಹತಭಾಗಿಗಳೇ, ಅಲ್ಲಾಹನ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಬೇಡಿರಿ, ಅನ್ಯತಃ ಅವನೊಂದು ಘೋರ ಯಾತನೆಯ ಮೂಲಕ ನಿಮ್ಮನ್ನು ಸರ್ವನಾಶಗೊಳಿಸಿ ಬಿಡುವನು. ಮಿಥ್ಯಾರೋಪವನ್ನು ಯಾರೇ ಹೊರಿಸಲಿ ಅವನು ಭಗ್ನಾಶನಾದನು. ಇದನ್ನು ಕೇಳಿದಾಗ ಅವರೊಳಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ಅವರು ರಹಸ್ಯವಾಗಿ ಪರಸ್ಪರ ಸಮಾಲೋಚಿಸಲಾರಂಭಿಸಿದರು. ಕೊನೆಗೆ ಕೆಲವರು ಹೀಗೆ ಹೇಳಿದರು, ಇವರಿಬ್ಬರೂ ಕೇವಲ ಜಾದೂಗಾರರು, ಇವರ ಉದ್ದೇಶವು ತಮ್ಮ ಜಾದೂವಿನ ಬಲದಿಂದ ನಿಮ್ಮನ್ನು ನಿಮ್ಮ ನಾಡಿನಿಂದ ಹೊರಹಾಕುವುದು ಮತ್ತು ಆದರ್ಶಪ್ರಾಯವಾದ ನಿಮ್ಮ ಜೀವನ ಕ್ರಮವನ್ನು ಕೊನೆಗೊಳಿಸಿ ಬಿಡುವುದಾಗಿದೆ. ಆದುದರಿಂದ ನಿಮ್ಮ ಸಕಲ ತಂತ್ರಗಳನ್ನು ಇಂದು ಒಟ್ಟುಗೂಡಿಸಿಕೊಳ್ಳಿರಿ ಮತ್ತು ಒಂದಾಗಿ ರಂಗಕ್ಕೆ ಇಳಿದು ಬಿಡಿರಿ, ಇಂದು ಯಾರ ಕೈ ಮೇಲಾಗುವುದೋ ಅವನೇ ವಿಜಯಿಯಾಗುವನೆಂದು ತಿಳಿದುಕೊಳ್ಳಿರಿ. ಆಲೂ ಯಾ ಮೂಸಾ ಇಮ್ಮಾ